ಉದ್ಯಮಶೀಲತೆಯೊಂದಿಗೆ ನಮ್ಮ ದೇಶ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುವುದು, ಜಾಗತಿಕ ಸಮುದಾಯದಲ್ಲಿ ತನ್ನ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕುದಾದ ಯೋಗ್ಯ ಸ್ಥಾನವನ್ನು ಪಡೆದೇ ತಿರುವುದೆಂಬುದು ನನ್ನ ನಂಬಿಕೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಧನ್ಯವಾದಗಳು. ಜೈ ಹಿಂದ್. ಇದುವರೆಗೂ ಗಣರಾಜ್ಯೋತ್ಸವದ ಮುನ್ನಾ ದಿನವಾದ ನಿನ್ನೆ ಭಾರತದ ಸನ್ಮಾನ್ಯ ರಾಷ್ಟಪತಿಗಳಾದ ಶ್ರೀ ರಾಮನಾಥ್ ಕೋವಿಂದ್ ಅವರು ರಾಷ್ಟವನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಕನ್ನಡ ಅನುವಾದದ ಮರುಪ್ರಸಾರ ಮೂಡಿಬಂತು. ಕನ್ನಡ ಅನುವಾದ ಶೈವ್ಯ ಪಿ ಮೂರ್ತಿ, ಓದಿದವರು ಎಸ್ ಪರಶಿವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಕರ್ನಾಟಕ ಸುದ್ದಿ ವಿಭಾಗದ ಕೊಡುಗೆ. ಈಗ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ. ವಿಸಿ ಐರ್ಸಂಗ್ ಅವರ ರಚನೆ ವೃಂದಗಾನದಲ್ಲಿ. ಮೇಲೆ